ನಿಮ್ಮ ನೆಮ್ಮದಿ ಸಂತೋಷವು ಸಹ ಆಚೆ ಹೊರಟು ಹೋಯಿತು. ಆರೋಗ್ಯದ ತೊಂದರೆಗಳನ್ನು ನರಳಾಡಿರೋದನ್ನ ನಾವು ನೋಡ್ತಾ ಇರ್ತೀವಿ. ಇವತ್ತು ಹಳ್ಳಿಗಳಲ್ಲಿ ಅನೇಕ ಜನ ಬೀಡಿ ಸಿಗರೆಟ್ಗಳನ್ನು ಸೇರ್ತಾರೆ, ಮದ್ಯವನ್ನು ಹಾಕೋದಿದೆ, ಹಾಗೆ ಬೇರೆ ಬೇರೆ ದುಶ್ಚಟಗಳನ್ನು ಅಂಟಿಸ್ಕೊಂಡು ಹಾಳಾಗ್ತಿದ್ದಾರೆ. ಹಿಂದೆಲ್ಲ ದುಡಿಮೆ ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡಿ ಮನೆತನಗಳನ್ನು ನಮ್ಮ ಅನೇಕ ಜನ ಹಳ್ಳಿಗರು ಬೆಳೆಸಿದರು. ಇವತ್ತು ಈ ದುರಭ್ಯಾಸಗಳು, ದುಶ್ಚಟಗಳು, ದುಂದುವೆಚ್ಚಗಳು, ಹಾಗೆ ಸಮಯಕ್ಕೆ ಸರಿಯಾಗಿ ಬೆಲೆ ಕೊಡದೇ ಇರೋದು, ಇವುಗಳಿಂದ ನಮ್ಮ ಸಂಪತ್ತು, ನಮ್ಮ ಕೆಲಸ ಎಷ್ಟು ಹಾಳಾಗಿ ಹೋಗುತ್ತಂದ್ರೆ ಹೇಳ್ತಿರೋದು. ಕೇಳುಗರೆ, ಧೂಮಪಾನದ ಬಗ್ಗೆ ಈಗ ಒಂದು ಹಾಡು. ಇದನ್ನು ಕೇಳಿ ಧೂಮಪಾನ ಮಾಡೋರು ಕೈ ಬಿಟ್ಬಿಟ್ರೆ ನಾವು ಸಂತೋಷ ಪಡ್ತೀವಿ. ಈ ಗೀತೆಗೆ ಸ್ವರವನ್ನ ನೀಡಿದವರು ಕಡ್ಲೇರ ತುಳಸಿ ಮೋಹನ್ ಮತ್ತು ಸಂಗಡಿಗರು. ಹಾವು ಅಂದ್ರೆ ಸಾವು ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ತುಂಬಾ ಹೆದರಿಬಿಡ್ತಾರೆ. ಸಣ್ಣ ಹಾವನ್ನು ಕಂಡ್ರು, ದೊಡ್ಡ ಹಾವನ್ನು ಕಂಡ್ರು ಎಷ್ಟೋ ಜನ ನಡಿಗ್ಬಿಡ್ತಾರೆ. ಸಹಜವಾಗಿ ಹಾವಂದ್ರೆ ವಿಷದಿಂದ ಕೂಡಿದ್ದು, ನಮ್ಮನ್ನು ಸಾಯಿಸುತ್ತಂತ ಅನ್ಕೊಂಡು ಯೋಚನೆ ಮಾಡೋದಿದೆ. ಹಾಗೆ ಹಾವುಗಳು ನೆನ್ಪಿಟ್ಕೊಂಡು ದ್ವೇಷವನ್ನ ಸಾಧಿಸ್ತವೆ, ಕೊಟ್ಟ ತೊಂದರೆಗೆ ತಕ್ಕ ಸಮಸ್ಯೆಯನ್ನು ಉಂಟು ಮಾಡ್ತವೆ ಅಂತ ಅನ್ಕೊಂಡು ಹೆದರೋದಿದೆ, ಹರಕೆಯನ್ನು ಹೊತ್ಕೊಳ್ಳಲಿದೆ. ಈ ಎಲ್ಲಾ ಸಂಗತಿಗಳ ಮಧ್ಯದಲ್ಲಿ ನಾವು ಹಾವುಗಳ ಬಗ್ಗೆ ಎಷ್ಟು ಸತ್ಯಾಂಶಗಳನ್ನು ತಿಳ್ಕೊಂಡಿದ್ದೇವೆ, ಹಾವುಗಳ ಒಳಿತೆಗೂ ಹೇಗೆ ಗಮನ ಹರಿಸಿದ್ವಿ ಅಂತ ನೋಡೋದಾದ್ರೆ ಏನೇನು ಕುಸಾಲದು. ಹಾವುಗಳಲ್ಲಿ ತುಂಬಾ ಬಗೆಯವಿದ್ದವೆ. ಎಷ್ಟೋ ಹಾವುಗಳು ಎಷ್ಟೋ ಜನರ ಕಣ್ಣಿಗೆ ಕಂಡೇ ಇಲ್ಲ. ಬಣ್ಣ ಬಣ್ಣದ ವಿಚಿತ್ರ ರೀತಿಯ ಹಾವುಗಳನ್ನ ಕೆಲವೇ ಕೆಲವು ಜನ ನೋಡಿದ್ದಾರೆ. ಹಾವುಗಳ ಸಂರಕ್ಷಣೆಯಲ್ಲಿ ಕೆಲವೇ ಕೆಲವು ಜನ ಉರಗ ತಜ್ಞರು ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾವುಗಳನ್ನು ಸಾಯಿಸದಲ್ಲೇ ಅವುಗಳನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಡುವ ಜನರನ್ನು ನಾವು ಕಾಣಬಹುದು. ಹಾವುಗಳು ಪರಿಸರದಲ್ಲಿ ಯಾಕಿದವಂತ ಯೋಚನೆ ಮಾಡಿದ್ರೆ ಇಲಿಗಳನ್ನ, ಕೀಟಗಳನ್ನ, ಕಪ್ಪೆಗಳನ್ನ, ಮತ್ತಿತರೆ ಜೀವಿಗಳನ್ನು ಹಾವುಗಳು ತಿಂತವೆ. ಇಲಿಗಳು ಅಪಾಯಕಾರಿ ಅನ್ಬಹುದು, ಆದರೆ ಕಪ್ಪೆಗಳು ಉಪಕಾರಿನೇ ಕೃಷಿಯಲ್ಲಿ. ಆದರೂ ಒಂದು ಉಪಕಾರಿ ಜೀವಿಯನ್ನ ಮತ್ತೊಂದು ಉಪಕಾರಿ ಭಕ್ಷಿಸುವ ವ್ಯವಸ್ಥೆ ನಮ್ಮಲ್ಲಿದೆ ನೋಡಿ ಅಲ್ವಾ. ಹಾವಿನ ಬಗ್ಗೆ ಈಗ ಸೊಗಸಾದ ಹಾಡು ನಿಮಗಾಗಿ. ಬಿ ಎ ಗಣೇಶ್ ಅವರು ಇತರರೊಂದಿಗೆ ಈ ಗೀತೆಯನ್ನ ಪ್ರಸ್ತುತಪಡಿಸಿದ್ದಾರೆ.

ನೆನಪಿಸುವ ನಿಟ್ಟಲ್ಲಿ ಅಮೃತ ಭಾರತಿಗೆ ಕನ್ನಡದ ಆರತಿ ತೆಳುವಂತಹ ಕಾರ್ಯಕ್ರಮ ಆಯೋಜಿಸಿಟ್ಟು ಆ ನಿಟ್ಟಲ್ಲಿ ಪ್ರತಿಯೊಬ್ಬರೂ ರಾಷ್ಟದ ಅಭಿಮಾನ ಬೆಳೆಸಿದ್ರೊಟ್ಟಿಗೆ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಹನೀಯರನ್ನ ಕೂಡ ಸದಾ ನೆನಪಲ್ಲಿಟ್ಟುಕೊಡಕು ತಿಳಿ ಹೇಳ್ದು. ಹಂಗೆ ಸ್ವಾತಂತ್ರ್ಯ ಸಿಕ್ಕಿಡುತ್ತ ಯಾರೇ ಆದರೂ ಹೆಂಗ್ ಬೇಕಾದ್ ನಡ್ಕೊಂಡಲ್ಲ, ಸಮಾಜಕ್ಕೆ ರಾಷ್ಟಕ್ಕೆ ಒಳ್ಳೇದನ್ನ ಮಾಡಕು, ಪ್ರಜಾಪ್ರಭುತ್ವನ ಬಲಪಡಿಸಿಕೆ ಶ್ರಮಿಸಕು ಆ ನಿಟ್ಟಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಕು ತಿಳಿ ರವಿ ಕುಶಾಲಪ್ಪವು ಹೇಳ್ದು. ಶಾಸಕರಾದ ಎಂಪಿ ಅಪ್ಪಚುರಂಜನವು ಮಡಿಕೇರಿ ಪ್ಯಾಟನ ದಾಸವಾಳಲ್ಲಿ ಹೊಸದಾಗಿ ಕಟ್ಟಿದ ಉದ್ಯಾನವನ ನಿರ್ಮಾಣಕ್ಕೆ ಇಂದು ಭೂಮಿ ಪೂಜೆ ನೆರವೇರಿಸಿದೆ. ಮತ್ತೆ ಮಾತಾಡಿ, ದಾಸವಾಳಲ್ಲಿ ಉದ್ಯಾನವನ ಕಟ್ಟಿದ ಮೇಲೆ ಬ್ರಹ್ಮಕುಮಾರಿ ಈಶ್ವರಿ ಸಂಸ್ಥೆಯವಕ್ಕೆ ಉದ್ಯಾನವನ ಕಟ್ಟಿಕೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ವಹಿಸಲಾದೆ ಬೇರೆ ಕಡೆಗಳಲ್ಲಿ ಸಹ ಉದ್ಯಾನವನ ಕಟ್ಟಿಕೆ ಯಾರಾದರೂ ಮುಂದೆ ಬಂದರೆ ಸರಿಯಾದ ಕ್ರಮ ತಗೊಂಡುವೆ ತಿಳಿ ಅವು ಹೇಳ್ದು. ಗೌಡ ಮಹಿಳಾ ಒಕ್ಕೂಟ ಮಡಿಕೇರಿ ಬೆಳ್ಳಿ ಹಬ್ಬದ ಸಂಭ್ರಮ ನಾಳೆ ಹೊತ್ತಾರೆ 10:30 ಕೊಡಗು ಗೌಡ ಸಮಾಜ ಮಡಿಕೇರಿಯಲ್ಲಿ ನಡೆದಿದೆ. ನಾಳೆ ಹೊತ್ತಾರೆ 9:00 ಮೆರವಣಿಗೆ ಸುಬೇದಾರ್ ಗುಡ್ಡೆಮನೆ ಅಪ್ಪೆ ಗೌಡ ರಸ್ತೆಯಲ್ಲಿ ನಡೆದಿದೆ. ಉದ್ಘಾಟನೆ ಮೂಟೆಮನೆ ಪುಷ್ಪಾತಿಯ ಮಾಡುವೆ, ಹಂಗೆ ವಸ್ತು ಪ್ರದರ್ಶನ ಮಾರಾಟ ಮಳಿಗೆ ಸಭಾ ಕಾರ್ಯಕ್ರಮ ಮತ್ತೆ ಸಾಂಸ್ಕೃತಿಕ ಜಂಬ ನಡೆದಿದೆ. ಇದೇ ಸಂದರ್ಭದಲ್ಲಿ ಕಣ್ಣುದಾನ ಮಾಡಿಕೆ ಇಷ್ಟೇ ಇರುವ ಒಪ್ಪಿಗೆ ಪತ್ರ ಬರೆದುಕೊಡಿಕೆ ವ್ಯವಸ್ಥೆ ಉಂಟು. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಮಂಜೂರಾದ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ಮಡಿಕೇರಿ ನಿರ್ಮಾಣ ಆಗ್ತಾ ಇರುವ ಕ್ರಿಟಿಕಲ್ ಕೇರ್ ಆಸ್ಪತ್ರೆಯ ಸುರು ಹಂತದಲ್ಲಿ ರಾಜ್ಯದ 3 ಜಿಲ್ಲೆಗೆ ಆಯ್ಕೆಯಾಗಿದ್ದು ಬೆಳಗಾವಿ, ಚಿತ್ರದುರ್ಗ ಹಂಗೆ ಕೊಡಗಲಿ ಕಟ್ಟಿದ 3 ಜಿಲ್ಲೆಗಳಿಗೆ ತಲಾ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಾಸಕರಾದ ಎಂಪಿ ಅಪ್ಪಚುರಂಜನವು ಅಭಿನಂದನೆ ಸಲ್ಲಿಸೋಣ. ಕೊಡಗು ಜಿಲ್ಲೆಯಲ್ಲಿರುವ ಸರ್ಕಾರಿ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ 2022-23 ಸಾಲಿಗೆ ಪ್ರವೇಶಕ್ಕೆ ಅರ್ಜಿ ಕರೆದಳು. ಅಭ್ಯರ್ಥಿಗಳಿಂದ ಅರ್ಜಿ ಹಾಕಿಕೆ ಬರುವ ತಿಂಗಳ 6 ಆಗ್ಯರಿ ದಿನ. ಸರ್ಕಾರದ ಆದೇಶದಂಗೆ ಗ್ರಾಮ ಒಂದು ಕೇಂದ್ರದಲ್ಲಿ ಶಾಲಾ ಮಕ್ಕಳಿಗೆ ಕೆಎಸ್ಆರ್ಟಿಸಿ ಬಸ್ ಪಾಸ್ ಸೌಲಭ್ಯ ಪಡೆಯಕ್ಕೆ ಅವಕಾಶ ಕೊಟ್ಟಳು. ಬಸ್ ಪಾಸ್ನ ಅಗತ್ಯ ಇರುವ ವಿದ್ಯಾರ್ಥಿಗಳು ಬೇಕಾದ ದಾಖಲೆಗಳನ್ನು ನೀಡಿ ಇದರ ಪ್ರಯೋಜನ ಪಡ್ಕೊಳ್ಳಕು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಕಡೆಯಿಂದ 31 ವಿಶ್ವ ತಂಬಾಕು ರಹಿತ ದಿನಾಚರಣೆ ಪ್ರಯುಕ್ತ 31 ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತಿ ಸಿಒ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಮಾಧ್ಯಮಗಳೊಟ್ಟಿಗೆ ಸಂವಹನ ಕಾರ್ಯಕ್ರಮ ಮತ್ತು 31 ವಿಶ್ವ ತಂಬಾಕು ದಿನಾಚರಣೆ ಪ್ರಯುಕ್ತ ಜಾಥಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೆದಿದ್ದೇಳಿ ಜಿಲ್ಲಾ ತಂಬಾಕು ನಿಯಂತ್ರಣಾಧಿಕಾರಿಯು ತಿಳಿಸಲು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತಾಧಿಕಾರಿಗ 31 ಮಡಿಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಆಯಾ ದಿನಗಳಂದು ಹೊತ್ತಾರೆ 10:00 ಒಂದು ಗಂಟೆವರೆಗೆ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿನ ತಕೊಂಡ್ವೆ. ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಹಾಗೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರ ದೂರುಗಳನ್ನು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕು. ಸಾರ್ವಜನಿಕರು ಈ ಅವಕಾಶ ಉಪಯೋಗಿಸಿಕೊಡುವಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಲು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡುಕೂಟಲಿ 30-31 ಹಾಗೆ 1 ಬೆಂಗಳೂರು ನಗರದ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಮಟ್ಟದ ಕ್ರೀಡಾ ಹಾಗೆ ಸಾಂಸ್ಕೃತಿಕ ಪೈಪೋಟಿ ನಡೆದಿದೆ. ಬರುವ ತಿಂಗಳ 16-17-18 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಸಿಇಟಿ ನಡೆದಿದೆ. ಇದೇ ತಿಂಗಳ 30 ಸಿಇಟಿ ಪರೀಕ್ಷೆ ಪ್ರವೇಶ ಪತ್ರನ 11 ಮೇಲೆ ಜಾಲತಾಣದಿಂದ ಡೌನ್ಲೋಡ್ ಮಾಡಿಕೊಡಕು. ಪರೀಕ್ಷೆಗೆ ಬಾಕನ ಯಾವುದೇ ರೀತಿಯ ಆಭರಣಗಳನ್ನ ಹಾಕುವಂಗಿಲ್ಲ. ಡಿಜಿಟಲ್ ವಸ್ತುಗಳನ್ನ ನಿಷೇಧ ಮಾಡಲು, ಅಲ್ಲದೆ ಇದೇ ಸುರುಣ ಬಾರಿಗೆ ಮೆಟಲ್ ಡಿಟೆಕ್ಟರ್ನ ಅಳವಡಿಸುವ ತಿಳಿ ಕೆಇಎ ಬೋರ್ಡ್ನ ಪ್ರಕಟಣೆ ತಿಳಿಸಲು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 31 ವೈದ್ಯರು ಮತ್ತೆ ಹಲ್ಲಿನ ವೈದ್ಯರು ಇರ್ದುಲೆ. ಹಂಗೆ 31 ಮಾಸಿಕ ಲೆಕ್ಕ ತಪಾಸಣೆ ಇರ್ದಂದ ಮದ್ದು ಮಾತ್ರ ಇರ್ದುಲೆ, ಆದರೆ ತುರ್ತು ಚಿಕಿತ್ಸೆಗೆ ವೈದ್ಯರು ಇದ್ದವೆ ತಳಿ ಗೊತ್ತಾಗುತ್ತು. ಎಸ್ಎಸ್ ಆಸ್ಪತ್ರೆ ಮತ್ತೆ ಆಸ್ಪತ್ರೆನ ಆರ್ಕೆ ಲ್ಯಾಬೊರೇಟರಿನ ಸುರುಣ ವಾರ್ಷಿಕೋತ್ಸವ 4 ನಡೆದಿದೆ. ಮಡಿಕೇರಿ ಮಹಾದೇವ ಮುಖ್ಯ ರಸ್ತೆಯಲ್ಲಿರುವ ಎಸ್ಎಸ್ ಆಸ್ಪತ್ರೆ ಆವರಣದಲ್ಲಿ ಕೊಡಗು ಜಿಲ್ಲೆನ ಪತ್ರಕರ್ತರು ಹಂಗೆ ಅವರ ಕುಟುಂಬದವಕ್ಕೆ ಪುಕ್ಕಟೆ ಆರೋಗ್ಯ ತಪಾಸಣಾ ಶಿಬಿರನ ಏರ್ಪಾಡು ಮಾಡಲು, ಇದರೊಟ್ಟಿಗೆ ವೈದ್ಯರೊಟ್ಟಿಗೆ ಪುಕ್ಕಟೆ ಸಮಾಲೋಚನೆ ಕೂಡ ಮಾಡಲಾದೆ ಅವಶ್ಯಕತೆ ಇರುವ ಪತ್ರಕರ್ತರು ಇದರ ಪ್ರಯೋಜನ ಪಡ್ಕೊಳ್ಳಕು. ಅಜಾದಿಕ ಅಮೃತ್ ಮಹೋತ್ಸವ ಪ್ರಯುಕ್ತ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳೊಟ್ಟಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ 31 ವರ್ಚುವಲ್ ವಿಡಿಯೋ ಸಂವಾದ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ 31 ಹೊತ್ತರೆ 9:30 ರಾಜ್ಯಮಟ್ಟದ ಫಲಾನುಭವಿಗಳೊಟ್ಟಿಗೆ ಸಂವಾದ ಕಾರ್ಯಕ್ರಮ ನಡೆದಿದೆ. ಇದನ್ನು ನೋಡಿಕೆ ಮಡಿಕೇರಿ ಜಿಲ್ಲಾ ಪಂಚಾಯತಿ ಸಭಾಭವನದಲ್ಲಿ ವ್ಯವಸ್ಥೆ ಮಾಡಲಾಗುತ್ತೇಳಿ ಪಂಚಾಯಿತಿ ಸಿಇಒ ಬನ್ವರ್ ಸಿಂಗ್ ಮೀನಾವು ತಿಳಿಸಲು. ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದ ವ್ಯವಸ್ಥಾಪಕರಾದ ನಿರ್ದೇಶಕರು ಡಾಕ್ಟರ್ ಎಂಆರ್ ರವಿ ಅವರು 31 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಕೊಡಗು ಕೃಷಿ ವಿಜ್ಞಾನ ವೇದಿಕೆ ಕಡೆಯಿಂದ ಅಧಿಕ ಉತ್ಪಾದನೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆನ ನಿರ್ವಹಣೆ, ಸುಸ್ಥಿರ ಮಣ್ಣಿನ ಆರೋಗ್ಯ ಬಗ್ಗೆ ವಿಚಾರ ಸಂಕಿರಣ 31 ಹೊತ್ತರೆ 9:30 ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆದಿದೆ. ಇದರ ಮೂಲ ಉದ್ದೇಶ ವೈಜ್ಞಾನಿಕವಾಗಿ ಮಣ್ಣಿನ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ಹಾಗೆ ಇದರೊಟ್ಟಿಗೆ ವಸ್ತು ಪ್ರದರ್ಶನ ಆಯೋಜಿಸಲಾಗ್ತಾ ಇದ್ದು ರೈತರು ಇದರ ಪ್ರಯೋಜನ ಪಡ್ಕೊಳ್ಳಕು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಕಿನ್ಸ್ ವ್ಯಾಲಿ ಮಡಿಕೇರಿ. ಫೋನ್ 222-5571. ತೇಂಬಾಡ್ ಕೊಡವ ಸಿನಿಮಾ ನಾಳೆ ನಾರಾಚ ವಿರಾಜ್ಪೇಟೆ ಟೌನ್ ಹಾಲ್ ಪೊಲಕ 11 ಮಜ್ಜನ ದಂಡರೆ ಪಿಂ ಬೈಟಾಪಕ 6 ಗಂಟೆಗೆ ಮೂಂದು ಪ್ರದರ್ಶನ ಕಾಂಬ ಭಾರಿ ನೋಟಿ ಪುರುಡು ತಾರಿಂದು ಕಟ್ಟಣಿತ್ ತೇಂಬಾಡ್ ಸಿನಿಮಾ ತಂಡ. ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಗೋಣಿಗೊಪ್ಪ ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು, ಪಪ್ಪಾಯ, ಫ್ಯಾಷನ್ ಫ್ರೂಟ್, ಕೈಹುಳಿ ಹಾಗೂ ನಿಮ್ಮ ತೋಟದಲ್ಲಿರುವ ಯಾವುದೇ ಮಾವಿನಕಾಯಿಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು. ಸಂಪರ್ಕಿಸಿ ಹೇಮಂತ್ 9480787993. ಪಾಳಾಕ ತಂದನೆ ಕಾತುಬೆಚ್ಚ ಬೈಂಬಳೆ, ಬೈಂಬಳೆ ಪಾರ ಅಲ್ಲತೆ ಇನ್ನು ಅಂಜಿ ವರೈಟಿ ಪಾರ. ಕಿತ್ತುಳಿ ಪಿಂಜ ಫ್ಯಾಷನ್ ಫ್ರೂಟ್ ಜಾಮ್, ಕಿತ್ತುಳಿ ಫ್ಯಾಷನ್ ಫ್ರೂಟ್, ಕೈಪುಳಿ ಕಾನ್ಸಂಟ್ರೇಟ್, ಇರುವ ದಂಡದ ಹತ್ರ ಚಾಕೊಲೇಟ್ಸ್, ಕೋಕೋ ಪೌಡರ್, ಪಿಂಜ ಬೇಕಿಂಗ್ ಚಾಕೊಲೇಟ್ಸ್, ನಲ್ಲ ಗುಣಮಟ್ಟ ಅಕ್ಕಿ ಪುಡಿ, ಪಾಪುಟ್ಟು, ಕಣ್ಮುಟ್ಟು, ಪಿಂಜ ನೂಪುಟ್ಟು ತರಿ, ತರಾವರಿ ಮಳುಪುಡಿ, ಪತ್ತತರ ಹತ್ರ ಪ್ರೀಮಿಯಂ ಕಾಫಿ ಪುಡಿ, ಇವೆಲ್ಲವೂ ಐನ್ಮನೆ ಔಟ್ಲೆಟ್ ಲುಕುಟ್ವ. ಹೋಮ್ ಸ್ಟೇ ಆರ್ಡರ್ಗೆ ವಿಶೇಷ ರಿಯಾಯಿತಿಯೂ ಉಂಟು. ಬಾರಿ ಐನ್ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್, ಪಿಂಜ ಕಾಲೇಜ್ ರೋಡ್, ಮಡಿಕೇರಿ, ಶಾನ್ಬಾಗ್ ಕಾಂಪ್ಲೆಕ್ಸ್, ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್, ಪೊನ್ನಂಪೇಟೆ. ಗೌಡ ಮಹಿಳಾ ಒಕ್ಕೂಟ ಕೊಡಗು ಮಡಿಕೇರಿ, ಇದರ 25ನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮ ಇದೇ 29ರಂದು ಐತವಾರ ಮಡಿಕೇರಿ ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ. ಹೊತ್ತಾರೆ 9 ಗಂಟೆಗೆ ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜು ಎದುರಿಂದ ಮೆರವಣಿಗೆ, ನಂತರ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಒಕ್ಕೂಟದ ಎಲ್ಲ ಸದಸ್ಯರಿಗೂ, ನಾಡಿನ ಸಮಸ್ತ ಅರೆಭಾಷೆ ಮಹಿಳೆಯರಿಗೂ ಸ್ವಾಗತ ಬಯಸ್ತಳೋ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಗೌಡ ಮಹಿಳಾ ಒಕ್ಕೂಟ ಕೊಡಗು ಮಡಿಕೇರಿ. ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕುಶಾಲನಗರ, ಇದರ 2021-22ನೇ ಸಾಲಿನ 101ನೇ ವಾರ್ಷಿಕ ಮಹಾಸಭೆ ನಾಳೆ ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಅಧ್ಯಕ್ಷರಾದ ಟಿಆರ್ ಶರವಣ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರ ತ್ಯಾಗರಾಜ ರಸ್ತೆ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಮೂರ್ನಾಡಿನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಹೆಲ್ತ್ ಫಸ್ಟ್ ಮೆಡಿಕಲ್ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಮೂಳೆ ಹಾಗೂ ಕೀಲು ಸಂಬಂಧಿ ತಜ್ಞ ವೈದ್ಯರಾದ ಡಾಕ್ಟರ್ ಪುನೀತ್ ರವರು ಪ್ರತಿನಿತ್ಯವೂ ಲಭ್ಯವಿರುತ್ತಾರೆ. ಅಲ್ಲದೆ ಯೂರೋಲಜಿಸ್ಟ್ ಅಂದರೆ ಮೂತ್ರ ಸಂಬಂಧಿ ಹಾಗೂ ಅಂಗಾಂಶ ಕಸಿ ಅಂದರೆ ಟ್ರಾನ್ಸ್ಪ್ಲಾಂಟ್ ತಜ್ಞ ವೈದ್ಯರಾದ ಡಾಕ್ಟರ್ ತಿಮ್ಮಯ್ಯ, ಸ್ತ್ರೀರೋಗ ತಜ್ಞರು ಹಾಗೂ ಬಂಜೆತನ ನಿವಾರಣಾ ತಜ್ಞರು ಅಂದರೆ ಫರ್ಟಿಲಿಟಿ ತಜ್ಞ ವೈದ್ಯರಾದ ಡಾಕ್ಟರ್ ಅಲ್ಲಂ ಪ್ರಭು, ಮಕ್ಕಳ ತಜ್ಞರಾದ ಡಾಕ್ಟರ್ ಗೌರವಯ್ಯಪ್ಪ, ಜನರಲ್ ಫಿಸಿಷಿಯನ್ ಡಾಕ್ಟರ್ ಚೇತನ್, ಇಎನ್ಟಿ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಹಾಗೂ ಆಂಕಾಲಜಿ ಅಂದರೆ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ನಿಶ್ಚಲ್ ರಾಜ್ ಇವರುಗಳ ಸೇವೆ ಲಭ್ಯವಿದೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9686849956. ಕರ್ನಾಟಕದ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆಯಾದ ಎಂಎಸ್ ಗೋಲ್ಡನ್ ಡೈಮಂಡ್ಸ್ ನ ಶಾಖೆಗಳಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ 4, ಅಸಿಸ್ಟೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್ 3, ಮಾರ್ಕೆಟಿಂಗ್ ಮ್ಯಾನೇಜರ್ 2, ಶೋರೂಮ್ ಸೇಲ್ಸ್ ಎಕ್ಸಿಕ್ಯೂಟಿವ್ 30, ಸೇಲ್ಸ್ ಎಕ್ಸಿಕ್ಯೂಟಿವ್ 25, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ 8, ಹೀಗೆ ಒಟ್ಟು 72 ಹುದ್ದೆಗಳಿಗೆ ನೇರ ಸಂದರ್ಶನ ಇದೆ. 2022ರ ಮೇ 31ರಂದು ಮಂಗಳವಾರ 10 ಗಂಟೆಯಿಂದ ಹುಣಸೂರಿನ ಮಹಾರಾಜ ಪಾರ್ಟಿ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ. ಮಾಹಿತಿಗಾಗಿ ಕರೆ ಮಾಡಿ 9481146129. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಪಿಯ, ಬೊಳ್ತ ಕುಪ್ಪಿಯ, ಚಾಲೆ ಮಕ್ಕಳ ಕುಪ್ಪಿಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿ ಚೌಕ ಮುಸ್ಕೋಲಿ, ಮಂಗಳಗರಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ, ಹೂವಯ್ಯ 9980940022, ಇಲ್ಲೆಂಗಿ 9900707576. ನಿಧನ ಸುದ್ದಿ. ಅಮ್ಮತ್ತಿ ಬಳ್ಟಿಕಾಳಂಡ ರವಿ ಮೇದಪ್ಪಾಯಂಗ ಇಂದು ಮರಣಪಟ್ಟಿತು. 71 ಬಯತ್ರ ಬಳ್ಟಿಕಾಳಂಡ ರವಿ ಮೇದಪ್ಪಾಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆಗೆ ಪುಲಿಯೇರಿಲ್ ನಡ್ಪ. ನಾಪೋಕ್ಲು ಬೇತು ಗ್ರಾಮದ ನಿವಾಸಿ ಕೆಆರ್ ಭಾಸ್ಕರನ್ ಅವರು ಇಂದು ನಿಧನರಾಗಿದ್ದಾರೆ. 70 ವರ್ಷ ಪ್ರಾಯದ ಭಾಸ್ಕರನ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10:30 ಸ್ವಗ್ರಾಮದಲ್ಲಿ ನಡೆಯಲಿದೆ. ನಾಪೋಕ್ಲು ಇಂದಿರಾನಗರ ನಿವಾಸಿ ವಿನಾಯಕ್ ಅವರ ತಾಯಿ ಬಿಎಸ್ ರಾಣಿ ಅವರು ಇಂದು ನಿಧನರಾಗಿದ್ದಾರೆ. 49 ವರ್ಷ ಪ್ರಾಯದ ರಾಣಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10:30 ನಾಪೋಕ್ಲುವಿನ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-00049. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಭಾರತ ಸ್ವಾತಂತ್ರ್ಯಕ್ಕಾಯಿತು. ಮಹಾತ್ಮಗಾಂಧಿ, ಬಾಲಗಂಗಾಧರನಾಥ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಚಂದ್ರಶೇಖರ್ ಆಜಾದ್, ವೀರ ಸಾವರ್ಕರ್ ಕೂಡ ನನಗೆ ಎಲ್ಲರೂ ನೈಚಿತಂದು